ಅದು ಈ ಸಮಸ್ಯೆ ನೇಪಿಯರ್ಲಿಲ್ಲ. ಅದು ನಾವು ಒಂದ್ ಹೆಕ್ಟರ್ ನಾವು ತಗೊಂಡ್ರಿ ಅಂದ್ರೆ ಎರಡೂವರೆ ಎಕರೆ ತಗೊಂಡ್ರೆ ಹೈಬ್ರಿಡ್ ನೇಪಿಯರ್ ಅದು 175 ಟನ್ ಬರ್ತಿತ್ತು. ಬಟ್ ಅದೇ ಸೂಪರ್ ನೇಪಿಯರ್ ತಗೊಂಡ್ರೆ 400-450 ಟನ್ ಬಂದ್ಬಿಡ್ತದೆ, ಎರಡರಿಂದ 2.5 ಪಟ್ಟು ಇಳುವರಿ ಜಾಸ್ತಿ ಇದೆ. ಓಹೋ. ಈ ರೀತಿಯಾಗಿ ಒಂದು ಬಯೋಮಾಸ್ ಕ್ವಾಂಟಿಟಿನೂ ಜಾಸ್ತಿ ಇರೋದ್ರಿಂದ ಆಮೇಲೆ ಅದರಲ್ಲಿಂದ ಹಾಲಿನ ಇಳುವರಿನೂ ಜಾಸ್ತಿ ಆಗುತ್ತೆ, ಗುಣಮಟ್ಟ ಚೆನ್ನಾಗಿರುತ್ತೆ, ಗುಣಮಟ್ಟ ಚೆನ್ನಾಗಿರ್ತದೆ, ಸುಂಕು ಇರೋದಿಲ್ಲ. ಈ ರೀತಿಯಾಗಿ ಎಲ್ಲಾ ರೈತರು ಸೂಪರ್ ನೇಪಿಯರ್ ಕಡೆ ಬೆಳಿಬೇಕು, ಅದು ಚೆನ್ನಾಗಾಗುತ್ತೆ, ಒಳ್ಳೇದಾಗುತ್ತೆ ಅಂತ ನಾನು ತಿಳಿಸ ಬಯಸುತ್ತೇನೆ. ಅಂದ್ರೆ ಸೂಪರ್ ನೇಪಿಯರ್ ಈ ಮೇವನ್ನು ಕೂಡ ಬೆಳೆಸಲಿಕ್ಕೆ ರೈತರಿಗೆ ಅವಕಾಶ ಇದೆ. ಅವಕಾಶ ಯಾವ ರೀತಿಯ ಮಣ್ಣಿನ ಗುಣ ಅಥವಾ ಮಣ್ಣಿನ ಗುಣ ಇದಕ್ಕೆ ಈ ನಾವು ಮೇವಿನ ಬೆಳೆಗಳಿಗೆ ಸಾಮಾನ್ಯವಾಗಿ ಅಲ್ಲ ಸಾಮಾನ್ಯವಾಗಿ ಕಪ್ಪು ಮಣ್ಣು ಆಗಿರ್ಬೋದು ಕೆಂಪು ಮಣ್ಣು ಅದಕ್ಕೆ ಸಂಬಂಧ ಇಲ್ಲ. ಬಟ್ ನಾನು ಹೇಳೋ ಏನು ಬಯಸ್ತೇನೆ ಅಂತಂದ್ರೆ ಒಂದು ನೀರಾವರಿ ಇದ್ದಂತ ರೈತರು ಮತ್ತೆ ಆಮೇಲೆ ಈ ರಸಗೊಬ್ಬರ ಕಾಲಕಾಲಕ್ಕೆ ಕೊಡ್ತಾ ಇರಬೇಕು. ಇಲ್ಲಪ್ಪ ನಾವು ಹೆಚ್ಚಾಗಿ ನಾವು ಎಂಡೆ ಗೊಬ್ಬರ ಸಗಣಿ ಗೊಬ್ಬರ ಏನಾಗ್ತಿರ್ತೀವಿ ಅದನ್ನು ಕೊಡಬೇಕಾಗುತ್ತೆ. ಅದನ್ನು ಕೊಟ್ಟರೆ ಫಲವತ್ತಾಗಿ ಅದನ್ನ ನಾವು ಸೂಪರ್ ನೇಪಿಯರ್ ಬೆಳಿಬಹುದು. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಸೂಪರ್ ನೇಪಿಯರ್ ಮೇವಿನ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ತೋರಿಸ್ತಾ ಇದ್ದಾರೆ ರೈತರು? ಖಂಡಿತವಾಗಿಯೂ ನಾವು ನೋಡ್ತಾ ಇದೀವಿ. ಕನಿಷ್ಠ ಅಂತಂದ್ರೆ ಗುಲ್ಬರ್ಗಾ ಜಿಲ್ಲೆಯಲ್ಲೇ ಕನಿಷ್ಠ ಅಂದ್ರೆ 150-200 ಜನ ಅದನ್ನ ಸೂಪರ್ ನೇಪಿಯರ್ ಮೇವನ್ನು ಬೆಳೆದಿದ್ದಾರೆ. ಮತ್ತೆ ಹಾರಿಜಾಂಟಲ್ ಸ್ಪ್ರೆಡ್ ಅನ್ನು ಆಗ್ತಾ ಇದೆ, ಒಬ್ಬ ರೈತರಲ್ಲಿ ಇನ್ನೊಬ್ಬ ರೈತನ ತಗೊಂತ ಇದನ್ನ. ಈ ಒಂದು ಎಕ್ಸಾಂಪಲ್ ನಾವು ಸುಂಟ್ನೂರ್ ಅಂತ ಆಳನ್ ತಾಲೂಕಿನಲ್ಲಿ ಇದೆ, ಅಲ್ಲಿ ನಾವು ಕೊಟ್ಟಿದ್ವಿ. ಆ ರೈತನೇ ಒಬ್ಬ ಚಿಕ್ಕಮಗಳೂರು ರೈತನಿಗೆ ಕಳಿಸಿದ್ದಾನೆ ಅವನು. ಅಂದ್ರೆ ಪ್ರಚಾರ ಆಗಿದೆ, ಪ್ರಚಾರ ಆಗಿದೆ, ಬಹಳ ಪ್ರಚಾರ ಆಗಿದೆ. ಲಾಭದಾಯಕವಾಗಿರ್ತಕ್ಕಂತ ಮೇವು ಅನ್ನುವ ಒಂದು ಲಾಭದಾಯಕ ಒಂದು ಮೇವು. ಅವ್ರೇನ್ ರೈತರು ಏನ್ ಅದನ್ನ ದುಡ್ಡಿಗೆ ಏನ್ ಮಾಡಂಗಿಲ್ಲ, ಬಟ್ ಅದೇನಂತಂದ್ರೆ ಒಬ್ಬ ಇನ್ನೊಬ್ಬ ರೈತನಿಗೆ ಒಳ್ಳೇದಾಗ್ಲಿ, ಆಕಳು ಎಮ್ಮೆ ಅಂತ ಒಂದು ನಮ್ದೊಂದು ಭಾವನಾತ್ಮಕ ಸಂಬಂಧ ಇರ್ತದೆ. ಈಗ ಅದನ್ನು ಬೆಳೆಸಬೇಕಾದ್ರೆ ಖರ್ಚು ವೆಚ್ಚ ಹೇಗಿರ್ತದೆ ಪಾಟೀಲ್ರೆ? ಖರ್ಚು ವೆಚ್ಚ ಈಗ ನಾವು ತೊಗರಿ ಹೆಸರು ಉದ್ದು ಅಂತ ಆ ರೀತಿ ಖರ್ಚು ಏನು ಬರಂಗಿಲ್ಲ. ಯಾವುದೇ ಒಂದು ಈ ಸಸ್ಯ ರೋಗಗಳು ಏನು ಬರ್ತಾವಲ್ಲ, ಹೌದು, ಈಗ ಆ ರೋಗ ಆ ರೀತಿ ರೋಗಗಳನ್ನು ಬರಂಗಿಲ್ಲ, ಬರುವುದಿಲ್ಲ, ಬರುವುದಿಲ್ಲ. ಬಟ್ ಏನಂತಂದ್ರೆ ಕಾಲಕಾಲಕ್ಕೆ 3 ಫೀಟ್ ಅಂತರದಲ್ಲಿ ನೆಡಬೇಕು ಸೂಪರ್ ನೇಪಿಯರ್ನ ಮೇವನ್ನು ಬೆಳಬೇಕಾಗುತ್ತೆ. ಆಮೇಲೆ ಎರಡನೇದ್ರ ಕಾಲಕಾಲಕ್ಕೆ ನೀರು ಕೊಡಬೇಕಾಗತ್ತೆ, ಮತ್ತೆ ಗೊಬ್ಬರ ಕೊಟ್ಟುಕೊಂತ ಹೋಗಬೇಕಾಗುತ್ತೆ. ಇದು ಬಿಟ್ಟರೆ ಬೇರೆ ದೇವದನ್ನು ಅದಕ್ಕೆ ಸಮಸ್ಯೆ ರೋಗಗಳು ಆಯ್ತು, ಈ ಕೀಟಗಳ ಸಮಸ್ಯೆ ಆಯ್ತು, ಏನು ಬರಂಗಿಲ್ಲ, ಬಹಳ ಕಡಿಮೆ. ಅಂದ್ರೆ ಒಂದು ರೈತ ಸ್ನೇಹಿ ಮೇವು ಇದು. ಹೌದು, ರೈತ ಸ್ನೇಹಿನೇ ಮೇವು. ಈಗ ಇನ್ನೊಂದು ಈ ಮೇವಿನ ಕೆಫಿಟೇರಿಯಾ ಅಂತ ಹೇಳ್ತೇವೆ, ಏನು ಹಂಗೆ? ಇದು ಒಂದು ಹೊಸ ವೈಜ್ಞಾನಿಕ ಒಂದು ವರ್ಡ್ ಅಂತ ಹೇಳಬಹುದು, ಪದ ಅಂತ ಹೇಳಬಹುದು. ಏನಂತಂದ್ರೆ ಮೇವಿನ ಕೆಫಿಟೇರಿಯಾ ಅಥವಾ ಮೇವಿನ ಬ್ಯಾಂಕ್ ಅಂತ ಕರಿತೀವಿ ನಾವು. ಒಂದು ಎಕರೆ ಜಮೀನಲ್ಲಿ ಸುಮಾರು 3 ಅಥವಾ 4 ಮೇವಿನ ಬೆಳೆಗಳನ್ನು ಬೆಳೆಯುವುದಕ್ಕೆ ನಾವು ಮೇವಿನ ಕೆಫಿಟೇರಿಯಾ ಅಥವಾ ಮೇವಿನ ಬ್ಯಾಂಕ್ ಎಂದು ಕರೆಯುತ್ತೇವೆ. ಏನದು 3-4 ಮೇವಿನ ಬೆಳೆ, ಅದು ಯಾವತ್ತಿಗೂ ಈಗ ಒಂದು ಎಕರೆ ನಾವು ಮೇವು ತಿಳ್ಕೊಂಡ್ರೆ ಒಂದು ಎಕರೆ ಮೇವು ಅಂದ್ರೆ 40 ಗುಂಟೆ ಜಮೀನು. ಆ 40 ಗುಂಟೆ ಜಮೀನಲ್ಲಿ 20 ಗುಂಟೆ ನಾವೇನ್ ಮಾಡ್ಕೋ ಸೂಪರ್ ನೇಪಿಯರ್ ಮೇವಿನ ಬೆಳೆ ಬೆಳಕಾಗುತ್ತೆ. ಅದರಲ್ಲಿ ಮತ್ತೆ 10 ಗುಂಟೆ ನಾವು ಕುದುರೆ ಮೆಂತೆ ಬೆಳಕಬೇಕಾಗುತ್ತೆ, ಇನ್ನ 10 ಗುಂಟೆ ಮೇವಿನ ಮೆಕ್ಕೆಜೋಳ ಬೆಳಕಬೇಕಾಗುತ್ತೆ. ಆಮೇಲೆ ಬದುಗಳ ಮೇಲೆ ಏನ್ ಮಾಡಕ್ ಹೋಗುತ್ತೆ, ಮೇವಿನ ಗಿಡ ಮರಗಳನ್ನು ಬೆಳಕಬೇಕಾಗುತ್ತೆ. ನುಗ್ಗೆ ಗಿಡ ಆಗಿರ್ಬೋದು, ಚೊಗಿಚೆ ಗಿಡ ಆಗಿರ್ಬೋದು, ಸುಬಾಬುಲ್ ಗಿಡ ಆಗಿರ್ಬೋದು. ಈ ರೀತಿಯ ಒಂದು ವೈವಿಧ್ಯಮಯತೆಯನ್ನು ಬೆಳಕೊಂಡಿರ್ತೀವಲ್ಲಿ ಹೊಲದಲ್ಲೇ 3-4 ಮೇವಿನ ಬೆಳೆ ಗಿಡ ಮರಗಳನ್ನು ಬೆಳಕೊಳ್ತೇವೆ, ಅದಕ್ಕೆ ಮೇವಿನ ಕೆಫಿಟೇರಿಯಾ ಅಥವಾ ಮೇವಿನ ಬ್ಯಾಂಕ್ ಅಂತ ಕರೀತೇವೆ. ಇದು ಏನಿದ್ರದ ಒಳಗಡೆ ಸ್ವಾರಸ್ಯ ರಹಸ್ಯ ಏನಪ್ಪಾ ಅಂತಂದ್ರೆ, ನಾವು ಮೆಕ್ಕೆಜೋಳ ಏನಿದೆ ಸೂಪರ್ ನೇಪಿಯರ್ ಏನಿದೆ ನಾವು ಆಕಳ ಎಮ್ಮೆಗಳಿಗೆ ಹಾಕಿದ್ರೆ ಅದು ಹಾಲಿನ ಇಳುವರಿ ಜಾಸ್ತಿ ಮಾಡ್ತದೆ. ಕುದುರೆ ಮೆಂತಿ ಏನ್ ಮಾಡ್ತದ, ಹಾಲಿನಲ್ಲಿರುವಂತ ಕೊಬ್ಬಿನಾಂಶ ಜಾಸ್ತಿ ಮಾಡ್ತದೆ. ಇದು ಬಹಳ ಮುಖ್ಯ. ರೈತರು ಅದೇ ಹೇಳ್ತಾ ಇದ್ರು, ಸರ್ ನಮ್ಮಲ್ಲಿ ಹಾಲು ನಾವು ಹಾಲಿನ ಡೈರಿ ಸೊಸೈಟಿಗೆ ಹಾಕ್ತಾ ಇದ್ವಿ, ಹಸಿರು ಮೇವು ತಿನ್ನಿಸ್ತಾ ಇದ್ವಿ, ಡಿಗ್ರಿ ಬರ್ತಾ ಇಲ್ಲ. ಓಹೋ, ಡಿಗ್ರಿ ಬರ್ತಾ ಗುಣಮಟ್ಟ ಅಷ್ಟು ಬರ್ತಾ ಇಲ್ಲ ಅನ್ನೋದು. ಗುಣಮಟ್ಟ ಡಿಗ್ರಿ ಅಂತಂದ್ರೆ ಫ್ಯಾಟ್ ಬರ್ತಾ ಇಲ್ಲ. ಹೌದು, ಈಗ ಅವ್ರು ಯಾರು ಗುಣಮಟ್ಟ, ಈ ಫ್ಯಾಟ್ ಕೊಬ್ಬಿನಾಂಶ 3.5% ಇರಬೇಕು. SNF ಸಾಲಿಡ್ ನಾಟ್ ಫ್ಯಾಟ್ ಅಂತಂದು ಘನರಹಿತ ಪದಾರ್ಥ ಅಂತಂದು 8.5 ಇರಬೇಕು. ಇಲ್ಲಿ ನಾವು ಸೊಸೈಟಿಗೆ ಹಾಕಬೇಕು, ಡೈರಿ ಸೊಸೈಟಿಗೆ ಸಂಘಕ್ಕೆ ಹಾಕಬೇಕಲ್ಲ. ಇದು ನಾವೇನಾದ್ರೂ ಒಂದೇ ತರದ ಮೇವಿನ ಬೆಳೆಗಳನ್ನು ಕೊಟ್ರೆ ಸೂಪರ್ ನೇಪಿಯರ್ ಆಗಿರ್ಬೋದು ಮೆಕ್ಕೆಜೋಳ ತಿನ್ನಿಸಿದ್ರೆ ಇಳುವರಿ ಜಾಸ್ತಿ ಆಗುತ್ತೆ, ಬಟ್ ಫ್ಯಾಟ್ ಬರಂಗಿಲ್ಲ. ಈ ರೀತಿಯಾಗಿ ನಾನು ಹೇಳೋದೇನಪ್ಪ ಅಂತಂದ್ರೆ, ಈ ರೀತಿ ಮೇವಿನ ಕೆಫಿಟೇರಿಯಾ ಮಾಡಿಕೊಳ್ಬೇಕು. ನೀವು ಇದ್ದಂತ ಜಾಗದಲ್ಲೇ ತಮ್ಮ 1 ಎಕರೆ ಹೊಲದಲ್ಲಿ 2-3 ಮೇವಿನ ಬೆಳೆಗಳನ್ನು ಬೆಳ್ಕೊಂಡು ಆ ಕುದುರೆ ಮೆಂತೆ ಅದನ್ನು ಬೆಳ್ಕೊಂಡು ನಾವು ತಿನ್ನಿಸಬೇಕಾಗುತ್ತೆ. ಅಂದ್ರೆ ಒಂದೇ ಮೇವಿನ ಬೆಳೆಗೆ ಇದು ಆಶ್ರಯಿಸಬಾರ್ದು, ಆಶ್ರಯಿಸಬಾರ್ದು, ಬೇರೆ ಬೇರೆ ಇರಬೇಕು. ಬೇರೆ ಬೇರೆ, 1 ಎಕರೆ ಇದ್ರೆ ಅದೊಂದು 4 ಪಾಲ್ ಮಾಡ್ಕೊಂಡು 4 ಮಾಡುದು ಒಳ್ಳೇದಲ್ಲ, ಒಳ್ಳೇದಾಗುತ್ತೆ. ತುಂಬಾ ಉತ್ತಮ. ಆಮೇಲೆ ಇನ್ನೊಂದ್ ಏನ್ ಕೇಳ್ತಾರೆ ಅಂದ್ರೆ ರೈತರು, ಸರ್ ನಾವು ಒಂದು 5-6 ಆಕಳುಗಳನ್ನು ಕಟ್ಟಿದ್ದೆ, ಎಮ್ಮೆಗಳನ್ನು ಕಟ್ಟಿದ್ದೆ, ಒಂದು ಪ್ರಾಕ್ಟಿಕಲ್ ಕ್ವಶನ್ ಇದು. ಅವರು ನಾವು ಎಷ್ಟು ಎಕರೆ ಮೇವು ಬೆಳಿಬೇಕಾಗುತ್ತೆ, ಸರ್ ನಾನು ಮುಂದಿನ ವಾರ ಪಂಜಾಬಿಗೆ ಹೋಗಿ ಎಮ್ಮೆಗಳನ್ನು ತರಕತ್ತೀನಿ, ಸಾಂಗೋಲಕ್ಕೆ ಹೋಗಿ ಆಕಳುಗಳನ್ನು ತರಕತ್ತೀನಿ, ನಾನು ಎಷ್ಟು ಮೇವಿನ ಬೆಳೆಗಳನ್ನು ಬೆಳಿಬೇಕಾಗುತ್ತೆ, ಎಷ್ಟು ಎಕರೆ ನಾವು ಮೇವನ್ ಬೆಳಿಬೇಕಾಗುತ್ತೆ ಅಂತ ಕೇಳ್ತಿರ್ತಾರೆ. ನಾನು ಒಂದು ಫಾರ್ಮುಲಾ ಇದೆ, ಸೂತ್ರ, 5 ಅಥವಾ 6 ಆಕಳುಗಳನ್ನು ಸಾಕಬೇಕಾಗಿತ್ತಂದ್ರೆ ಒಂದು ಎಕರೆ ಮೇವನ್ನ ಬೆಳೆಯಬೇಕಾಗುತ್ತದೆ. ಇದು ಗೊತ್ತಿರಬೇಕು ರೈತರಿಗೆ. ಒಂದು ಎಕರೆ ಒಂದು ಆಕಳ ಈಕ್ವಲ್ ಟು 5 ಕುರಿ ಅಂದ್ರೆ ಒಂದು ದಿನದಲ್ಲಿ ಒಂದು ಆಕಳ ಮೇವೇನು ತಿಂತದೆ ಅದು ಒಂದ್ ದಿನದಲ್ಲಿ 5 ಕುರಿ ತಿಂತಾವ. 5 ಕುರಿಗಳಿಗೆ ಸಾಕ, 5 ಕುರಿ ಅಥವಾ 5 ಆಡುಗಳಿಗೆ. ಈ ರೀತಿಯಾಗಿ ನಾವು ಒಂದು ಎಕರೆ ಮೇವನ್ನ ಬೆಳೆದ್ರಗಿನ 5 ಆಕಳ, 5 ಎಮ್ಮೆ, 20-25 ಕುರಿ ಅಥವಾ 20-25 ಆಡುಗಳನ್ನ ಸಾಕಬಹುದು. ಇದು ಗೊತ್ತಿತ್ತಪ್ಪ ಅಂದ್ರೆ ಏನಾಗುತ್ತೆ, ವರ್ಷವಿಡೀ ಹಸಿರು ಮೇವನು ಆಗುತ್ತೆ, ಆಮೇಲೆ ಯಾವುದೇ ಒಂದು ಹಾಲಿನ ಇಳುವರಿ, ಹಾಲಿನ ಕೊಬ್ಬಿನಾಂಶ ಕಡಿಮೆ ಆಗುವುದಿಲ್ಲ. ರೈತರ ಆದಾಯವನ್ನು ಕೂಡ ಹೆಚ್ಚಿಸಿಕೊಳ್ಳಲಿಕ್ಕೆ ಒಂದು ಒಳ್ಳೆ ವಿಧಾನ ಅಂತ ಅಲ್ವಾ. ಈ ಕೆಫಿಟೇರಿಯಾವನ್ನ ಕೆಲವರಲ್ಲಿ 1 ಎಕರೆ ಜಾಗ ಇರುವುದಿಲ್ಲ. ಈ ಸಾಮೂಹಿಕ ಕೃಷಿ ಪದ್ಧತಿಯ ಮೂಲಕ ಒಂದೇ ಕಡೆಯಲ್ಲಿ 4 ಜನ ಸೇರ್ಕೊಂಡು ಹಾಗೆ ಏನಾದ್ರೂ ಮಾಡಲಿಕ್ಕೆ ಅವಕಾಶ ಮಾಡಬಹುದು? ಇಲ್ಲಿ ಆ ರೀತಿ ಸಮಸ್ಯೆ ಇಲ್ಲ ಸರ್. ಗುಲ್ಬರ್ಗ ಆಯ್ತು, ಕಲ್ಯಾಣ ಕರ್ನಾಟಕ ನೋಡ್ತೀವ ನಾವು, ಎಲ್ಲಾ ರೈತರನ್ನು ಕೂಡ ಸಾಮಾನ್ಯವಾಗಿ 15 ಎಕರೆ 20 ಎಕರೆ ಜಾಗ ಜಮೀನಿಗೆ ಕೊರತೆ ಇಲ್ಲ. ಈಗ ಆಕಳು ಸಾಕಬೇಕಂತ ಇದ್ದವರು ಕೆಲವೊಮ್ಮೆ ಒಂದು ಮನೆ ಮಾತ್ರ ಇರ್ತದೆ, ಒಂದು 5 ಗುಂಟೆ 5 ಗುಂಟೆ ಅಂತಲ್ಲಿ ಇದ್ದಾಗ ಏನ್ ಮಾಡಬೇಕಾಗುತ್ತೆ, ಈಗ ಹೊಲದಲ್ಲಿ ಲೀಸ್ ಆದ್ರೂ ತಗೋಬೇಕಾ ಹಾಗೆ ತಗೊಂಡು ಮಾಡ್ಲೇಬೇಕಾಗುತ್ತೆ ಅದನ್ನ. ಈಗ ಪಾಟೀಲ್ರೆ, ಈ ಏಕದಳದ ಬಗ್ಗೆ ತಾವು ವಿವರಿಸಿ ಹೇಳಿದ್ರಿ, ಈ ಏಕದಳ ಹಾಗೂ ದ್ವಿದಳ ಈ ಮೇವಿನ ಬೆಳೆಗಳ ಬಗ್ಗೆ ಸ್ವಲ್ಪ ವಿವರ ಕೊಡಿ. ಹೌದು, ಅದನ್ನ ಏಕದಳ ಅಂತಂದ್ರೆ ಒಂದೇ ಎಲೆ ಇರುತ್ತೆ, ಅದಕ್ಕೆ ಹೈಬ್ರಿಡ್ ನೇಪಿಯರ್, ಸೂಪರ್ ನೇಪಿಯರ್, ಪ್ಯಾರಾ ರೋಡ್ ಸೋಲ್ ಅಂತ ಹೇಳಿದೀನಿ. ದ್ವಿದಳ ಅಂತಂದ್ರೆ ಒಂದೇ ಗಿಡ ಎರಡೆರಡು ಎಲೆಗಳು ಇರ್ತಾವ. ಅದ್ ಯಾವ್ದು ಬರ್ತಪ್ಪ ಅಂದ್ರೆ ಅದರ ಬಹುವಾರ್ಷಿಕ ಹೇಳಬೇಕಂದ್ರ, ಬಹುವಾರ್ಷಿಕ ದ್ವಿದಳ ಮೇವಿನ ಬೆಳೆಗಳಬೇಕಂದ್ರೆ ಅದರ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರ್ತದೆ. ಓಹೋ, ಅಂದ್ರೆ ಸುಮಾರಾಗಿ 18-22% ಪ್ರೋಟೀನ್ ಇರ್ತದೆ. ಬಟ್ ಇದರಲ್ಲಿ ಎಷ್ಟಿರ್ತದೆ, ಯಾವ್ದು ನಾವು ಏಕದಳ ಅಂತ ಏನ್ ಹೇಳಿದ್ವಿ, ಹೌದು, ಅದರಲ್ಲಿ ಪಿಷ್ಟದ ಅಂಶ ಜಾಸ್ತಿ ಇರ್ತದೆ. ಪಿಷ್ಟ ಅಂದ್ರೆ ಕಾರ್ಬೋಹೈಡ್ರೇಟ್ ಪರ್ಸೆಂಟೇಜ್ ಜಾಸ್ತಿ ಇರ್ತದೆ. ಈ ರೀತಿಯಾಗಿ ಒಂದು ಕಾರ್ಬೋಹೈಡ್ರೇಟ್ ಪರ್ಸೆಂಟೇಜ್ ಮತ್ತೆ ಪ್ರೋಟೀನ್ ಪರ್ಸೆಂಟೇಜ್ ಎರಡೂ ಇರುವಂತದ್ದು ಮೇವನ್ನ ಹಾಕಬೇಕಾಗುತ್ತೆ. ನಾವು ಏನ್ ಹೇಳಿದೆ ನಾನು, ಸೂಪರ್ ನೇಪಿಯರ್ ಪ್ಲಸ್ ಕೊದ್ರೆ ಮೆಂತೆ ಮತ್ತೆ ಜ್ವಾಳದ ಕಣಿಕೆನು ಬೇಕು. ಏನಂತಂದ್ರೆ ಒಂದು ಫಾರ್ಮುಲಾ ಏನಂದ್ರೆ ಸರ್, ಒಂದು ಆಕಳ ಅಥವಾ 1 ಎಮ್ಮೆ ಒಂದು ದಿನಕ್ಕೆ 30 ಕೆಜಿ ಮೇವನ್ನು ತಿನ್ನುತ್ತವೆ. 30 ಕೆಜಿ ಅದರಲ್ಲಿ ನಾವೇನ್ ಮಾಡಬೇಕಾಗುತ್ತೆ, 20 ಕೆಜಿ ಹಸಿರು ಹುಲ್ಲು ಪ್ಲಸ್ 10 ಕೆಜಿ ಒಣ ಜ್ವಾಳದ ಕಣಿಕೆ ಹಾಕಬೇಕಾಗ. ಈಗ ಗಂಗಾವತಿ ಆ ಭಾಗ ಮಂಡ್ಯ ಭಾಗದಾಗ ಹೋದ್ರೆ ಭತ್ತದ ಹುಲ್ಲಾಗ್ತದೆ. ಹೌದು, ಈ ನಮ್ಮ ಭಾಗದಲ್ಲಿ ಭತ್ತ ಏನು ಬೆಳೆಯಂಗಿಲ್ಲ. ಹೌದು, ಏನಾಗಬೇಕಾಗುತ್ತೆ, ಜ್ವಾಳದ ಕಣಿಕೆ ಹಾಕಬೇಕಾಗ್ತದೆ. ಹೌದು, ಆಮೇಲೆ 20 ಕೆಜಿ ನಾನು ಹಸಿರು ಹುಲ್ಲು ಅಂತ ಹೇಳಿದೆ, ಆ 20 ಕೆಜಿ ಹಸಿರು ಹುಲ್ಲಲ್ಲಿ 15 ಕೆಜಿ ಸೂಪರ್ ನೇಪಿ, ಅದರಲ್ಲಿ ಪಿಷ್ಟದ ಅಂಶ ಜಾಸ್ತಿ ಇರ್ತದೆ. 5 ಕೆಜಿ ಕುದುರೆ ಮೆಂತೆ. ಈ ರೀತಿ ಕಾಂಬಿನೇಷನ್ ಮಾಡಿದಾಗ ಏನಾಗುತ್ತ, ಒಂದು ಪಿಷ್ಟ, ಒಂದು ಪ್ರೋಟೀನ್ ಪ್ಲಸ್ ಜ್ವಾಳದ ಕಣಿಕೆಯಲ್ಲಿ ಅದ್ರ ಡೈಜೆಷನ್ ಅಂದ್ರೆ ಜೀರ್ಣ ಪ್ರಕ್ರಿಯೆ ಸರಿಯಾಗುವಂತ ಅಂಶಗಳು ಇರೋದ್ರಿಂದ, ಈ ಮೂರು ಕೊಡೋದ್ರಿಂದ ಏನಾಗುತ್ತ, ಆ ಹಾಲಿನಂತ ಇಳುವರಿ, ಕೊಬ್ಬಿನಾಂಶ ಜಾಸ್ತಿ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಅಂದ್ರೆ ಇದನ್ನ ವಿಭಾಗ ಮಾಡಿಕೊಂಡು ಹಾಕಿದ್ರೆ ಬಹಳಷ್ಟು ಒಳ್ಳೆಯ ಪ್ರಾಣಿಗಳಿಗೆ, ಆಕಳಗಳಿಗೆ ಅಥವಾ. ಈಗ ಅಜೊಲ್ಲ ಅಂದ್ರೆ ಏನು? ಈಗ ನೀವು ಕೇಳಿದ್ರಿ, ನಾ ಒಬ್ಬರಿಗೆ 1-2 ಆಕಳಗಳನ್ನು ಕಟ್ಟಬೇಕಾಗುತ್ತೆ, 5 ಗುಂಟೆ ಜಾಗ ಇರಂಗಿಲ್ಲ, ಕಡಿಮೆ ಇರ್ತದೆ, ಅವ್ರು ಏನ್ ಮಾಡಬೇಕಂದ್ರೆ ಈ ರೀತಿ ಅಜೊಲ್ಲ ಬೆಳ್ಕೋಬೇಕಾಗುತ್ತೆ. ಸುಲಭ. ಇದನ್ನು ಕೂಡ ನೀರಿನ ಮೇಲೆ ಬೆಳೆಯುವ ಸಸ್ಯ, ಫರ್ನ್ ಜಾತಿಗೆ ಸೇರಿದ ಸಸ್ಯ ಅಜೊಲ್ಲ ಅಂತಂದ್ರೆ. ಅಜೊಲ್ಲದ ಗ್ರೀಕ್ ಭಾಷೆಗೆ ಏನಂತಾರೆ, ನೀರಿಲ್ಲಾರದೆ ಬದುಕಲಾರದು. ನೀರಿನಲ್ಲೇ ಇರಬೇಕು, ನೀರಿನಲ್ಲೇ ಇರ್ತದೆ, ಅದು ತೇಲಾಡ್ಕೊಂಡಿರ್ತದೆ, ತೇಲಾಡಿಕೆ ಅಂತಂದ್ರೆ ಅದು ಅಲ್ಲೇ ನೀರಿನ ಮೇಲೆ ಬೆಳೀತಾ ಇರ್ತದೆ. ಆಮೇಲೆ ಇದು ಏನ್ ಮಾಡಬೇಕು, ಇದು ಅಜೊಲ್ಲ ಆಯ್ತು ಸರ್ ಇಷ್ಟೆಲ್ಲ ಮಾಡಿದ್ವಿ, ಅವ್ರೇನ್ ಹೇಳ್ತಾರ, ನಾವು ಒಂದು ಹೇಳ್ತೇವೆ ಬಂದ್ರೆ ನಮ್ಮಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಗುಲ್ಬರ್ಗಾದಲ್ಲಿ ಒಂದು ಡೆಮೋ ಪ್ಲಾಟ್ ಇದೆ, ರೈತರಿಗೆ ತೋರಿಸಕ್ಕೆ ಯಾವ ರೀತಿ ತಿನ್ನಿಸ್ಬೇಕು, ಯಾವ ರೀತಿ ಮಾಡ್ಬೇಕಂತ. 10 ಫೀಟ್ ಉದ್ದ, 5 ಫೀಟ್ ಅಗಲ, 1 ಫೀಟ್ ಆಳ, ಅಂದ್ರೆ 1 ಫೀಟ್ಗಿಂತ ಕಡಿಮೆ ಆಳ ತೊಡಬೇಕು. ಇಷ್ಟು ನಾವು ತೆಗೆದೊಡ ಅದ್ರ ಮೇಲೆ ಪ್ಲಾಸ್ಟಿಕ್ ಶೀಟ್ ಹಾಸ್ಬೇಕು, ಅದರಲ್ಲಿ 10 ಕೆಜಿ ಮಣ್ಣು, ಹೊಲದಲ್ಲಿರುವಂತ ಮಣ್ಣು, ಮತ್ತೆ 1-5 ಕೆಜಿ ಸಗಣಿ, ಎಂಡೆ ಹಾಕಬೇಕಾಗತ್ತೆ, ನೀರ್ ಕಲಸಬೇಕಾಗತ್ತೆ, ನೀರೆಲ್ಲ ತುಂಬಿಸಬೇಕು. ಮರುದಿನ ಏನ್ ಮಾಡಬೇಕು, ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಅಜೊಲ್ಲ ಕಲ್ಚರ್ ಅದನ್ನ ತಗೊಂಡು ಬಂದು ಅವ್ರ ನೀರಿನ ಮೇಲೆ ಬಿಡಬೇಕು. ಒಂದು ವಾರದೊಳಗೇನೆ ಪೂರ್ತಿ ಅದೇನು ನಾವೇನು ತಗ್ಗು ತೋಡಿರ್ತೀವಲ್ಲ, ಪಾಂಡ್ ಏನ್ ಮಾಡಿರ್ತೀವಿ, ಪೂರ್ತಿಯಾಗಿ ಬೆಳ್ಕೊಂಡ್ಬಿಡ್ತದೆ. ಸರಿ, ಅದ್ರ ಮೇಲೆ ನಾವು ಚಪ್ರ ಹಾಕಬೇಕಾಗತ್ತೆ. ನಾವೇನ್ ಕಾಸ್ಟ್ಲಿ ಏನಿಂದ ಏನ್ ಮಾಡಕ್ ಹೋಗ್ಬೇಡ, ತೊಗರಿ ಕಟ್ಟಿಗೆ ಚಪ್ರ ಇರ್ತದೆ, ಹತ್ತಿ ಕಟ್ಟಿಗೆ ಚಪ್ರ ಇರುತ್ತೆ. ಚಪ್ರ ಯಾಕೆ ಹಾಕ್ಬೇಕು ಸರ್? ಅದಕ್ಕೆ ಡೈರೆಕ್ಟ್ ಸನ್ಲೈಟ್ ಏನಾದ್ರು ಬಿದ್ರೆ, ಓನ್ಲಿ 50% ಸನ್ಲೈಟ್ ಬೇಕು, ಸೂರ್ಯನ ಬೆಳಕು 50% ಅಷ್ಟೇ ಬೇಕು. ಸೂರ್ಯನ ಬೆಳಕು ಡೈರೆಕ್ಟ್ ಆಗಿ ಬಿದ್ರೆ ಕೆಂಪು ಆಗ್ತಿ ಬಿಡ್ತು. ಹಸಿರು ಇರುವುದಿಲ್ಲ, ಹಸಿರು ಹಸಿರು ಇರಂಗಿಲ್ಲ, ಅದು ಒಂದು ಪ್ರಾಬ್ಲಮ್ ಅದು. ಆಮೇಲೆ ಗಿಡದ ಕೆಳಗೆ ಮಾಡಿದ್ರೆ ಗಿಡದ ಎಲೆಗಳು ಬಿದ್ದು ವಾಸನೆ ಬರಕ್ ಶುರು ಮಾಡ್ತಾರೆ. ಈ ರೀತಿಯಾಗಿ ನಾವೇನ್ ಮಾಡಬೇಕಾಗುತ್ತೆ, ಚಪ್ರ ಬೇಕಾಗುತ್ತೆ. 50% ಸನ್ಲೈಟ್ ತೆಗ್ಗು ಎಷ್ಟು ತೋಡಿದೆ ಅಷ್ಟು ಪ್ರಮಾಣದ ಒಂದು ಚಪ್ರ ಬೇಕು. ಇದು ಒಂದು. ಆಮೇಲೆ ಇಷ್ಟೆಲ್ಲ ಮಾಡಿದ್ವಿ ಸರ್, ಇದರಲ್ಲಿ ಏನು ಸರ್ ಅಜೋಲಾ ತಿನ್ನಸರ್ಲಿಂದ ಏನು ಲಾಭದಾಯಕ ಅಂತ ರೈತರು ಕೇಳ್ತಾರೆ. ಇದು ಏನಂತಂದ್ರೆ, ಒಂದು ಆಕಳ ಅಥವಾ 1 ಎಮ್ಮೆಗೆ ನಾವು ದಿನಾಲು 1 ಕೆಜಿ ಅಜೋಲಾವನ್ನ ತಿನ್ನಿಸಬೇಕಾಗತ್ತೆ. ಯಾವ ರೀತಿ ತಿನ್ನಿಸ್ಬೇಕ್ರಿ ಅಂತ ಕೇಳ್ತಾರೆ. ನಾವು ಹಿಂಡಿ ತಿನ್ನಿಸ್ತಿರ್ತೀವಿ, ಆ ಚುಲ್ಲಿ ತಿನ್ನಿಸ್ತಿರ್ತೀವಿ, ಹಾಲಿನದಕ್ಕಿಂತ ಮುಂಚೆ ನಾವು ದಾಣೆ ಮಿಶ್ರಣ ತಿನ್ನಿಸ್ತೀವಿ, ಅದರಲ್ಲೇ ಮಿಕ್ಸ್ ಮಾಡಿಬಿಡೋದು. ಓ, ಇದನ್ನು ಅದರೊಟ್ಟಿಗೆ ಮಿಶ್ರಣ ಮಾಡಿಬಿಡೋದು. ಹಸಿರುವಂತ ಅಜ್ವಲ್ಲನೇ ಅದರ ಜೊತೆ ಮಿಶ್ರಣ ಮಾಡಿಬಿಡೋದು. ಅಂದ್ರೆ ಸಣ್ಣ ಸಣ್ಣ ಕತ್ತರಿಸಿ ಹಾಕ್ಬೇಕು, ಸಣ್ಣದಿರ್ತದೆ, ಎಲೆಗಳನ್ನೇ ಸಣ್ಣ ಬಿಡ್ತಾವ, ಅದ್ರ ಜೊತೆಗೆ ಮಿಶ್ರಣ ಮಾಡಿಬಿಡೋದು. ಮಿಶ್ರಣ ಮಾಡಿ ದಿನಾಲ ಒಂದು ಕೇಸ್ ತಿನ್ನಿಸಿ ಅಂತ. ಕುರಿ ಆಡುಗಳಿಗಾದ್ರ 200-250 ಗ್ರಾಮ್ ಅಂದ್ರೆ ಪಾವು ಕೇಸ್ ತಿನ್ನಿಸ್ಬೇಕಾಗತ್ತೆ. ಆಮೇಲೆ ಈ ನಮ್ಮ ಮಲಗಳಿಗಾಯ್ತು ಅಂದ್ರೆ 50-100 ಗ್ರಾಮ್ ತಿನ್ಸ್ಬೇಕಾಗುತ್ತೆ. ಕೋಳಿಗಳನ್ನು ತಿಂತಾವ, ಅದನ್ನು ಅಲ್ಲಿ ಕುಕ್ಕಿ ಕುಕ್ಕಿ ಅದು ಅಜೊಲ್ಲ ಪಾಂಡ ಮೇಲೆ ಕುತ್ಕೊಂಡು ತಿಂತಿರ್ತಾವ. ಇದರಿಂದ ಏನಾಗುತ್ತೆ ಅಂತಂದ್ರೆ, ನಾವು ಒಂದು ಸಂಶೋಧನೆ ಮಾಡಿದೀವಿ ಇದನ್ನ. ಸುಮಾರಾಗಿ 1 ತಿಂಗಳ ತನಕ ನಾವು ಅಜೊಲ್ಲ ತಿನ್ನಿಸಿದ್ರೆ 1 ತಿಂಗಳಾದ್ಮೇಲೆ ಅಂತ ಹಾಲಿನ ಇಳುವರಿ 1/2 ಲೀಟರ್ನಿಂದ 1 ಲೀಟರ್ ಜಾಸ್ತಿ ಆಗುತ್ತೆ. ಅಜೊಲ್ಲ ತಿಂದದ್ದು. ಆಮೇಲೆ ಫ್ಯಾಟ್ ಪರ್ಸೆಂಟೇಜ್, ಈಗ ನಾವು 3.5 ಫ್ಯಾಟ್ ಇತ್ತಪ್ಪ ಅಂದ್ರೆ 4% ತನಕ ಫ್ಯಾಟ್ ಆಗುತ್ತೆ. 8% ನಾವು SNF ಇತ್ತು ಅಂದ್ರೆ 8.5% 9% SNF ಆಗುತ್ತೆ, ಘನರಹಿತ ಪದಾರ್ಥ. ಈ ರೀತಿ ಅಜೊಲ್ಲ ತಿನ್ನಿಸೋದ್ರಿಂದ ಅವರಿಗೆ ದಾಣಿ ಮಿಶ್ರಣದ ಖರ್ಚುನು ಉಳಿತಾಯ ಆಗುತ್ತೆ. ಅದನ್ನ ನಾವು 1/2 ಕೆಜಿ ತನಕ ಕಡಿಮೆ ಮಾಡಬಹುದು. 1/2 ಕೆಜಿ ಕಡಿಮೆ ಮಾಡಿದ್ರೆ ಮತ್ತೆ ಆಲ್ಮೋಸ್ಟ್ ಒಂದು 8-10 ರೂಪಾಯಿ ತನಕ ಖರ್ಚು ಉಳಿತದ, ಅದನ್ನು ಉಳಿತದ. ಮತ್ತೆ ಈ ಕಡೆ ಅಲ್ಲಿನ ಇಳುವರಿ, ಕೊಬ್ಬಿನಾಂಶ ಅದನ್ನು ಜಾಸ್ತಿ ಆಯ್ತು. ಈಗ ಅಜೊಲ್ಲ ಬೆಳಿಬೇಕಾದ್ರೆ ಖರ್ಚು ವೆಚ್ಚ ಇಲ್ವಾ? ಎಷ್ಟು ಸಮಯದಲ್ಲಿ ಬೆಳೀತದೆ ಅದು ಹೇಗೆ ಸರ್? ಅದು ಏನಾಗುತ್ತೆ ಅಂತಂದ್ರೆ, ನಾವು 10 ಫೀಟ್ ಉದ್ದ 5 ಫೀಟ್ ಆಗಲ್ಲ, ಪ್ಲಾಸ್ಟಿಕ್ ಅಷ್ಟೇ ಖರ್ಚು. ನಿಮ್ಮಲ್ಲೇ ಇಟ್ಟಂಗಿಲ್ಲ, ಕಟ್ ಮಾಡಿದ ಮೇಲೆ ಮತ್ತೆ ಅದು ತನ್ನಷ್ಟಕ್ಕೆ ಬೆಳೆಯುತ್ತೆ, ಒಂದು ಮತ್ತೆ ದಿನ ಬೆಳಿತಾ ಇರ್ತದೆ. ನಾವು 1 ಕೆಜಿ ಹಾಕಿದ್ರೆ ಈ ಫೀಟ್ ಏನ ಡೈಮೆನ್ಶನ್ಸ್ ಹೇಳಿದೆ ನಿಮ್ಗೆ, 10 ಫೀಟ್ ಉದ್ದ 5 ಫೀಟ್ ಆಗಲ್ಲ, 1 ಫೀಟ್ ಆಳ ಅಂತ ಡೈಮೆನ್ಶನ್ಸ್ ಏನ್ ಹೇಳಿದೆ. ಡೈಲಿ 1 ಕೆಜಿ ಅಜೊಲ್ಲ ಪ್ರೊಡಕ್ಷನ್ ಆಗ್ತಾ ಇರ್ತದೆ. ಅದು ಎಲ್ಲಿ ಸಿಗ್ತದೆ ಅಜೊಲ್ಲ? ನಮ್ಮಲ್ಲೇನೆ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಯಲ್ಲಿ ಸಿಗ್ತದೆ, ಆಳನ್ ಚೆಕ್ ಪೋಸ್ಟ್ ಅಲ್ಲಿ ಇದೆ. ನಾವು ಫ್ರೀನೇ ಕೊಡ್ತಾ ಇದೀವಿ, ಅದನ್ನು ಕೂಡ ರೈತರು ಬಳಕೆ ಮಾಡ್ಕೋಬಹುದು. ತಮ್ಮಲ್ಲಿ ಬೇಕಂತ ಆದ್ರೆ ಸಂಪರ್ಕ ಮಾಡಬಹುದು, ಸಂಪರ್ಕ ಮಾಡಿ ತಮ್ಮಲ್ಲಿ ತಗೊಂಡೋಗಬಹುದು. ಅಂದ್ರೆ ಅಜೊಲ್ಲ ಒಂದು ರೈತರ ಪಾಲಿಗೆ ಒಳ್ಳೆಯ ಮೇವು ಅಂತ ಆಯ್ತು, ಒಳ್ಳೆ ಮೇವು. ಇನ್ನೊಂದು ಈ ರಸಮೇವು ಅಂತ ಇದೆ ಅಲ್ಲ, ಅದೇ ರಸಮೇವು ವರ್ಷವಿಡಿ ಹಸಿರು ಮೇವು ಒಂದು ಟೈಟಲ್ ಇದೆ. ರಸಮೇವು ವರ್ಷವಿಡಿ ಹಸಿರು ಮೇವು, ಹಸಿರು ಮೇವು. ಇದು ಏನಾಗುತ್ತೆ ಅಂತಂದ್ರೆ, ಎಸ್ಪೆಷಲಿ ನಮ್ಮ ಗುಲ್ಬರ್ಗಾ ಭಾಗದಲ್ಲಿ ಆಯ್ತು, ಈ ಒಟ್ಟು ಬಿಸಿಲುನಾಡ ಪ್ರದೇಶ ಏನಿರ್ತದೆ, ವರ್ಷವಿಡಿ ಹಸಿರು ಮೇವು ತಿನ್ನಸಕ್ ಆಗುದಿಲ್ಲ. ಜನವರಿ ಫೆಬ್ರವರಿ ತಿಂಗಳಿಂದ ಹಸಿರು ಮೇವನೇ ಸಿಗಂಗಿಲ್ಲ. ಅದಕ್ಕೆ ಅವ್ರೇನ್ ಮಾಡ್ಕೊಂಡ್ರೆ ಮೆಕ್ಕೆಜೋಳ ಬೆಳ್ಕೋಬೇಕಾಗತ್ತ. ಮೆಕ್ಕೆಜೋಳ ಬೆಳ್ಕೊಂಡು ಅದನ್ನ ಕಟಾವಿ ಹಂತಿಗೆ ಡಿಸೆಂಬರ್ ತಿಂಗಳದಾಗ ಕಟಾವು ಮಾಡಿ ಅದನ್ನ ನಾವು ತುಂಬಿಕೊಂಡು ಹೋಗ್ಬೇಕಾಗತ್ತೆ. ಅದನ್ನ ಒಂದು ರಸಮೇವನಾಗ್ರೆ ನಾವೇನ್ ನೋಡ್ತೇವೆ ಅಂತಂದ್ರೆ, ಈ ಮೊದಲೆಲ್ಲ ನಾವೇನ್ ಮಾಡ್ತಿದ್ವಿ, ನಾವು ತೆಗೆದೋಡಿ ಅದರೊಳಗೆ ತುಂಬಿ ತುಂಬಿ ತುಂಬತಾ ಇದ್ವಿ. ಹೌದು, ಈಗ ಲೇಬರಿಯಸ್ ಪ್ರಾಸೆಸ್, ಅದು ಕಷ್ಟದಾಯಕ ಕೆಲಸ. ಮತ್ತೆ ಎರಡನೇದ ಏನಪ್ಪ ಅಂದ್ರೆ, ಲೇಬರ್ಗಳು ಕೃಷಿ ಕಾರ್ಮಿಕರ ಸಮಸ್ಯೆ. ಈ ರೀತಿಯಾಗಿ ನೋಡಕ ಪ್ಲಾಸ್ಟಿಕ್ನೇ ಸಿಗ್ತದ. ಓಹೋ, ಇನೋವೇಟಿವ್ ಟೆಕ್ನಾಲಜಿ, ಲೋ ಕಾಸ್ಟ್ ಟೆಕ್ನಾಲಜಿ, ಕಡಿಮೆ ವೆಚ್ಚ ತಂತ್ರಜ್ಞಾನ ಏನಿದೆ. 650 ರೂಪಾಯಿಯಿಂದ 700 ರೂಪಾಯಿಗೆ ಒಂದು ಪ್ಲಾಸ್ಟಿಕ್ ಬ್ಯಾಗ್ ಸಿಗುತ್ತದೆ. 1 ಮೀಟರ್ × 1 ಮೀಟರ್ × 1.2 ಮೀಟರ್ ಉದ್ದ, ಅಗಲ ಮತ್ತೆ ಎತ್ತರ. 1 ಮೀಟರ್ × 1 ಮೀಟರ್ × 1.2 ಮೀಟರ್ ಈ ಅಳತೆಯಲ್ಲಿ ನಾವು 1 ಟನ್ ರಸಮೇವನ್ನು ನಾವು ಪಡೆಯಬಹುದು. ನಾವೇನ್ ಮಾಡ್ಬೇಕಾಗತ್ತಿದ್ರಾಗ, ಯಾವಾಗ ಮೆಕ್ಕೆಜೋಳ ಹಾಲುಗಾಳು ಇರುವಂತದಲ್ಲಿ ಈಚೆಗಿದ್ರೆ ಹಾಲು ಬರ್ತಿರ್ತ, ಅಂತ ಟೈಮ್ನಲ್ಲಿ ಕಟಾವ್ ಮಾಡಿಬಿಡೋದು, ಪೂರ್ತಿ ಕಾಳಾಗಕ್ ಬಿಡಬಾರ್ದು. ಯಾಕಂದ್ರೆ ರಸಮೇವ್ ಮಾಡಬೇಕಾಗತ್ತ, ಹಸಿರು ಮೇವಿಗಾಗಿನೇ ನಾವು ಮೆಕ್ಕೆಜೋಳನ ಬೆಳೆಸಿರ್ತೀವಿ, ಹಾಕಿ ಬಿತ್ತಿ ಬೆಳೆಸಿರ್ತೀವಿ. ಅದನ್ನ ನಾವು ಹಾಲುಗಳಿರುವಂತದಲ್ಲಿ ಕಟಾವ್ ಮಾಡಬೇಕು. ಚಾಫ್ ಕಟ್ಟರ್ನಲ್ಲಿ ಪೂರ್ತಿ ಸಣ್ಣ ಪೀಸ್ ಮಾಡಬೇಕು. ಮೇವು ಕತ್ತರಿಸುವ ಯಂತ್ರದಲ್ಲಿ ಒಂದೊಂದು ಅದು ಎಷ್ಟಿರ್ಬೇಕು, 1 ಇಂಚ್ 2 ಇಂಚ್ ಇರಬೇಕು. ಅದು ಕಟ್ ಮಾಡಿದ್ಮೇಲೆ ಏನ್ ಮಾಡಬೇಕು, ನಾವೇನ ಪ್ಲಾಸ್ಟಿಕ್ ಶೀಟ್ ಹೇಳಿದೆ ಅಂದ್ರೆ ಪಾಲಿಥೈಲಿನ್ ಬ್ಯಾಗ್ ಅದರಲ್ಲಿ ಹಾಕಬೇಕು. ಹಾಕಿದ್ಮೇಲೆ ತುಳಿಬೇಕು, ಒಂದಿಬ್ಬರು ಇಳಿದು, ಒಂದು ಪದರಕ್ಕ ಇನ್ನೊಂದು ಪದರಕ್ಕ ಗ್ಯಾಪ್ ಇರಬಾರ್ದು. ಅಂದ್ರೆ ಜೋಡಿ ಆಗಿ ಅಲ್ಲಿ ಪ್ರೆಸ್ ಆಗಿ ತುಳಿತಾ ಇರಬೇಕು, ಗಾಳಿ ಆಡದಿರಬಾರ್ದು. ಸಪೋಸ್ ಆ ಒಂದು ಪದರಕ್ಕ ಇನ್ನೊಂದು ಪದರಕ್ಕ ಗಾಳಿ ಇತ್ತಪ್ಪ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ, ಅಲ್ಲಿ ಬೂಸ್ಟ್ ಮೌಲ್ಡ್ ಅಕ್ಯುಮುಲೇಷನ್ ಅಂದ್ರೆ ಫಂಗಸ್ ಗ್ರೋತ್ ಆಗಕ್ ಸ್ಟಾರ್ಟ್ ಮಾಡ್ತದೆ. ಈ ರೀತಿಯಾಗಿ ನಾವು ಒತ್ತಿ ಒತ್ತಿ ತೊಳೆದಾಗ ಏನಾಗುತ್ತೆ ಅಂತಂದ್ರೆ, ಈ ಮೌಲ್ಡ್ ಗ್ರೋತ್ ಆಗಂಗಿಲ್ಲ. ಆಮೇಲೆ ನಾವು ಈ ರೀತಿಯ ನಾವು ಒತ್ತಿ ಒತ್ತಿ ತುಂಬಿರ್ತೀವಿ, ಲಾಸ್ಟ್ ಗೆ ಕೊನೆ ಹಂತದಾಗ ಏನ್ ಮಾಡ್ಬೇಕಂದ್ರೆ, ಒಂದು ಕಲ್ಲಾಯ್ತು, ಕೊಲ್ಡ್ ಆಯ್ತು, ಕಟ್ಟಿಗೆದ ಒಂದು ದೊಡ್ಡ ದಪ್ಪ ಒಂದು ಕೊಲ್ಡ್ ಇಟ್ಟಿರ್ಗನ ಒಳಗಡೆ ಗಾಳಿ ಆಗ್ಲಾರ್ದಂಗ್ ನೋಡ್ಕೋಬೇಕು, ಅಂದ್ರೆ ಭಾರ ಇಡಬೇಕು, ಭಾರ ಇಡಬೇಕು. ಅದು 1 ತಿಂಗಳಾಗ ತಕ್ಷಣ, 1 ತಿಂಗಳ ತನಕ ಅಷ್ಟೇ ಬಿಟ್ಟು ಬಿಡಬೇಕು, ನಾವೇನ್ ಮಾಡಕ್ ಹೋಗ್ಬಾರ್ದು. 1 ತಿಂಗಳಾದ ತಕ್ಷಣ ನೋಡಿದಾಗ ಬಂಗಾರದ ಹಳದಿ ಬಣ್ಣ, ಹಣ್ಣಿನ ವಾಸನೆ, ಅದರ pH ರಸಸಾರ less than 4 or 5 ತನ ಇತ್ತಪ್ಪ ಅಂದ್ರೆ, ಒಳ್ಳೆಯ ಗುಣಮಟ್ಟದ ರಸಮೇವು. ಅದನ್ನ ನಾವು ಜಾನುವಾರುಗಳಿಗೆ ತಿನ್ನಿಸಬಹುದು. ರೈತರು ಕೇಳ್ತಾರೆ, ಸರ್ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿ ಎಷ್ಟು ಪ್ರಮಾಣ ತಿನ್ನಿಸ್ಬೇಕು, ಇದರಿಂದ ಏನ್ ಲಾಭ ಅಂತ ಕೇಳ್ತಾರೆ. ಇದರಿಂದ ಏನ್ ಲಾಭ ಆಗುತ್ತೆ ಅಂತಂದ್ರೆ, ಒಂದು ನಾವು ಒಂದು ಆಕಳ ಅಥವಾ ಎಮ್ಮೆಗಳಿಗೆ 8-10 ಕೆಜಿ ತಿನ್ನಿಸಬಹುದು ನಾವು. ನಾ ಎಲ್ಲಿ ಉಪಯೋಗ ಆಗುತ್ತಿದ್ದು, ಒಂದು ಬೇಸಿಗೆ ಕಾಲದಲ್ಲಿ ಜಾನುವಾರುಗಳಿಗೆ ಹಸಿರು ಮೇವು ಸಿಗಂಗಿಲ್ಲ ಆ ಸಂದರ್ಭದಲ್ಲಿ ಎರಡನೇ ದಿನ ಆಗತ್ತ ಸುಮಾರು ಒಂದ್ ಇಪ್ಪತ್ತಿಪ್ಪತ್ತು ಹತ್ತತ್ತು ಎಮ್ಮೆ ಗೌಳಿ ರೆಮ್ಮೆಗಳು ಕಟ್ಟಿಕೊಂಡಿರ್ತಾರೆ. ಅಲ್ಲಿ ಅವ್ರ ಹಸಿರು ಮೇವನೆ ಸಿಗಂಗಿಲ್ಲ. ಹೌದು, ಅಂತ ಸಮಯದಲ್ಲಿ ಏನ್ ಮಾಡ್ಬೇಕಾಗತ್ತ, ಹೊಲದಲ್ಲಿರುವಂತಹ ತಮ್ಮ ಮೆಕ್ಕೆಜೋಳ ಬೆಳ್ಕೊಂಡು ಈ ರೀತಿ ರಸಮೇವು ಸ್ಟಾಕ್ ಮಾಡ್ಕೋಬೇಕು ಅವ್ರು. ಸ್ಟಾಕ್ ಮಾಡ್ಕೊಂಡ ಬೇಸಿಗೆ ದಿನದಾಗ ಏನ್ ಮಾಡ್ಬೇಕು, ಇದನ್ನ ಅಲ್ಲಿ 10 ಕೆಜಿ ಇದನ್ನ ತಿನ್ನಿಸ್ ಅದು ಎಷ್ಟು ಸಮಯದಲ್ಲಿ ರಸಮೇವಾಗಿ ಒಂದು ತಿಂಗಳು ಬೇಕಾಗುತ್ತೆ. ಒಂದು ತಿಂಗಳು ನಾವೇನ್ ಪ್ಲಾಸ್ಟಿಕ್ ಬ್ಯಾಗ್ ನಾಗ ಒತ್ತಿ ಒತ್ತಿ ತುಂಬುತ್ತೀವಿ, ಒಂದು ತಿಂಗಳ ಒಂದು ಹಸಿರು ಬಣ್ಣದಿಂದ ಬಂಗಾರದ ಹಳದಿ ಬಣ್ಣ ಆಗ್ಬೇಕಾಯ್ತಂದ್ರೆ ಒಳ್ಳೆಯ ಗುಣಮಟ್ಟ ಹಣ್ಣಿನ ವಾಸನೆ ಬರಬೇಕಂತಂದ್ರೆ ಅದು ಒಂದು ತಿಂಗಳು ಬೇಕಾಗ. ಈ ರೀತಿ ಒಂದು ತಿಂಗಳಾಗದ ತಕ್ಷಣ ನಾವು ಒಂದು ಬಾರಿ ತಿನ್ನಿಸಕ್ ಸ್ಟಾರ್ಟ್ ಮಾಡಿದೀವಿ. ತಿನ್ನಿಸಕ್ ಒಂದು 6 ತಿಂಗಳಿಂದ ಒಂದು ವರ್ಷದ ತನೂ ಅದು ತಿಳ್ಕೋಬೇಕು ರೈತ ಬಾಂಧವರೇ. ನಾವು ಒಂದು ಬಾರಿ ನಾವು ತಿನ್ನಿಸಕ್ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ದಿನ ತಿನ್ನಿಸಬಹುದು ಅಂತ ರೈತರು ಕೇಳ್ತಾರೆ. ಹೌದು, 6 ತಿಂಗಳಿಂದ ಒಂದು ವರ್ಷದ ತನ ನಾವು ಆ ಮೇವನ್ನ ತಿನ್ನಿಸಬಹುದು ಮತ್ತೆ ಬಳಕೆ ಮಾಡಿಕೊಳ್ಳಬಹುದು. ಓಹೋ, ಇದನ್ನು ಸ್ಟಾಕ್ ಇಟ್ಟಾಗೆ ಅಂದ್ರೆ ಹಸಿರು ಮೇವಿನ ಸ್ಟಾಕ್ ಇಟ್ಟಂಗೆ ನಾವು ಜೋಳದ ಕಣಿಕೆ ನೆಡ್ತೀವಿ, ತೊಗರಿ ಒಟ್ಟನ ತೊಗರಿ ಇದನ್ನೆಲ್ಲ ಇಟ್ಟಿರ್ತೀವಿ ಹೂಸನ್ನ, ಬಟ್ ಇದನ್ನ ಹಸಿರು ಮೇವು ಸ್ಟಾಕ್ ಇಡಕ್ಕಾಗಲ್ಲ. ಬಟ್ ಯಾವ ರೀತಿ ಸ್ಟಾಕ್ ಮಾಡಬೇಕಂದ್ರೆ ಇದು ರಸಮೇವಿನ ಮುಖಾಂತರ ಅದಕ್ಕೆ ಪರಿಹಾರ ರೈತರಿಗೆ. ಇದು ಮತ್ತೊಂದು ವ್ಯವಸ್ಥೆ, ಪರ್ಯಾಯ ವ್ಯವಸ್ಥೆ, ಪರ್ಯಾಯ ವ್ಯವಸ್ಥೆ. ಎಮ್ಮೆ ಆಕಳ ಸಾಕುವಂತ ಕುರಿ ಆಡು ಸಾಕುವಂತ ರೈತರಾಯ್ತು, ಬೇಸಿಗೆ ಕಾಲದಲ್ಲಿ ಹಸಿರು ಮೇವನ್ನು ಕೊರತಿದ್ದಾಗ ನೀಗಿಸುವಂತ ಒಂದು ಪ್ರಯತ್ನ ಇದೆ. ಈಗ ರಸಮೇವನ್ನು ಮಾಡಬೇಕಾದ್ರೆ ರೈತರು ಏನ್ ಮಾಡಬೇಕು ಅಂತೆ, ಒಂದು ಮೆಕ್ಕೆಜೋಳ ಬೆಳ್ಕೋಬೇಕಾಗುತ್ತೆ, ಎರಡನೇದು ಈ ಮಳೆಗಾಲದಿಂದಲೇ ಈ ಬೆಳ್ಕೋಬೇಕಾಗುತ್ತೆ, ಡಿಸೆಂಬರ್ ತಿಂಗಳದಾಗ ಕಟಾವು ಮಾಡಿ ಅದನ್ನ ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ಒತ್ತಿ ಒತ್ತಿ ತುಂಬಬೇಕಾಗುತ್ತೆ, ಜನವರಿ ತಿಂಗಳಲ್ಲಿ ಅವರು ಫೆಬ್ರವರಿ ತಿಂಗಳಿಂದ ನಾವು ತಿನ್ನಿಸಿಕೊಂಡು ಹೋಗಬೇಕಾಗುತ್ತೆ. ಯಾಕಂದ್ರೆ ಅವಾಗನೇ ಅದರದ್ದು ಹಸಿರು ಮೇವನ್ನು ಕೊರತೆ ಇರ್ತದೆ. ಯಾವಾಗ ಹಸಿರು ಮೇವನ್ನು ಕೊರತೆ ಇದೆ ಅದಕ್ಕೆ ಆವಾಗ ಇದನ್ನು ಬಳಕೆ ಮಾಡಬಹುದು ಅಂತ ಬಳಕೆ ಮಾಡಬಹುದು. ಮೇವಿನ ಗಿಡ ಮರಗಳು ಬರ್ತಾವೆ, ಇದು ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ. ಅದು ಮೇವಿನ ಗಿಡ ಮರಗಳು ಯಾವುದಕ್ಕೆ ಉಪಯೋಗ ಆಗುತ್ತಪ್ಪ ಅಂದ್ರೆ ನಮ್ಮ ಕುರಿ ಆಡುಗಳಿಗೆ, ಅದು ಅದು ವರದಾನ ಇದ್ದಂಗೆ. ಈಗ ನಮ್ಮ ಮೇವಿನ ಗಿಡ ಮರಗಳು ನಮ್ಮೇನ ಆಕಳ ಎಮ್ಮೆಗಳಿಗೆ ಅಷ್ಟು ಬೇಕಾಗಿಲ್ಲ, ಈ ಕುರಿ ಆಡುಗಳಿಗೆ ಮಾತ್ರ ಅದು ವರದಾನ ಇದ್ದಂಗೆ. ಇದು ಏನ್ ಎಷ್ಟು ಅಂತಂದ್ರೆ ಒಂದು ದಿನಕ್ಕೆ ಒಂದು ಕುರಿ ಅಥವಾ 5 ಕೆಜಿ ಅಲ್ಲಿಂದ 6 ಕೆಜಿ ಮೇವನ್ನು ತಿಂತದೆ. 5 ಕೆಜಿಗೆ ಏನೇನು ಮೇವು ತಿಂತದ, ಒಂದು 2.5 ರಿಂದ 3 ಕೆಜಿ ಏಕದಳ ಮೇವಿನ ಬೆಳೆ ಅಂತ, ಹೈಬ್ರಿಡ್ ನೀಪೇರ್ ಆಗಿರ್ಬೋದು ಅಥವಾ ಪ್ಯಾರಾವುಲ್ ಆಗಿರ್ಬೋದು ಗಿನ್ನೆ ಹುಲ್ ಆಗಿರೋದು ಅದನ್ನ ಹಾಕಬೇಕಾಗುತ್ತೆ. ಇನ್ನ 1 ಕೆಜಿ ಏನಾಗುತ್ತೆ, ಕುದುರೆ ಮೆಂತೆ ಹಾಕಬೇಕಾಗುತ್ತೆ ಅಂದ್ರೆ ದ್ವಿದಳ ಮೇವಿನ ಬೆಳೆ. ಇನ್ನ 1 ಕೆಜಿ ಏನ್ ಬೇಕಾಗತ್ತೆ, ದಾಣೆ ಮಿಶ್ರಣ ಬೇಕಾಗುತ್ತೆ. ಯಾವುದು ದಾಣೆ ಮಿಶ್ರಣ ಅಂತಂದ್ರೆ ತೊಗರಿ ಒಟ್ಟು ಒಣ ಪದಾರ್ಥ ಬೇಕಾಗುತ್ತೆ. ಯಾವ್ದಂದ್ರೆ ತೊಗರಿ ಒಟ್ಟಾಯ್ತು, ಕಡಲೆ ಒಟ್ಟಾಯ್ತು, ಅದು ಬೇಕಾಗುತ್ತೆ. ಇದು ಒಂದಾಯ್ತು. ಇದಲ್ದನೆ ಈ ಟಗರ ಆಡುಗಳಿಗೆ, ಟಗರಗಳಿಗೆ 500 ಗ್ರಾಮ್ ದಾಣೆ ಮಿಶ್ರಣ ಕೊಡಬೇಕಾಗುತ್ತೆ. ಈ ದಾಣೆ ಮಿಶ್ರಣ ಅಂತಂದ್ರೆ ಕಾನ್ಸಂಟ್ರೇಟ್ ಫೀಡ್, ಅದು ಪಶುಹಾರ. ಅದ್ರಾಗ ತೊಗರಿ, ಅದ್ರ ಮೆಕ್ಕೆಜೋಳ ನುಚ್ಚ ಇರ್ತದ, ಗೋಧಿ ಭೂಸ ಇರ್ತದ, ಹತ್ತಿ ಕಾಳು ಹಿಂಡಿ ಇರ್ತಾವ, ಅವೆಲ್ಲ ಬೇಕಾಗುತ್ತೆ. ಹಾಲು ಹಿಂಡುವಂತ ಆಡು ಅಥವಾ ಕುರಿಗಳಿಗೆ, ಗರ್ಭಿಣಿಯಾದಂತ ಕುರಿಗಳಿಗೆ 250 ಗ್ರಾಮ್ ಬೇಕಾಗ್ತದೆ. ಯಾವ್ದು ಬೇಕಾಗುತ್ತೆ, ದಾಣೆ ಮಿಶ್ರಣ ಕೊಡಬೇಕು. ಒಂದು 5 ಕೆಜಿ ಹಸಿರು ಮೇವು ಮತ್ತು ಒಣ ಮೇವು, ಮತ್ತೆ 1 ಕೆಜಿ ನಾವು ಹೇಳಿದೆ 500 ಗ್ರಾಮ್ ಟಗರಗಳಿಗೆ ಪ್ಲಸ್ ಓತಗಳಿಗೆ, ಮತ್ತೆ 250 ಗ್ರಾಮ್ ಗರ್ಭಿಣಿ ಕುರಿಗಳಿಗೆ ಮತ್ತು ಹಾಲಿಂಡುವಂತ ಕುರಿ ಆಡುಗಳಿಗೆ ಕೊಡಬೇಕಾಗುತ್ತೆ. ಇದು ಕೂಡ ಆರೋಗ್ಯಪೂರ್ಣವಾಗಿ ಬೆಳಿಲಿಕ್ಕೆ ಮತ್ತೆ ಹಾಲು ಕೊಡಲಿಕ್ಕೆ. ಅದೇ ರೀತಿಯಾಗಿ ನಾವು ಆಕಳ ಎಮ್ಮೆಯಲ್ಲಿ ದಾಣೆ ಮಿಶ್ರಣ ಎಷ್ಟು ಕೊಡಬೇಕು ಅಂತ ನಿಮ್ ಪ್ರಶ್ನೆ ಬರ್ತದೆ. ಹೌದು, ಸುಮಾರು 2.5 ರಿಂದ 3 ಲೀಟರ್ ಹಾಲಿಂಡುವಂತ ಆಕಳಗಳಿಗೆ 1 ಕೆಜಿ ದಾಣೆ ಮಿಶ್ರಣ ಕೊಡಬೇಕಾಗುತ್ತದೆ. ನಾನೇನ್ ಹೇಳ್ತಾ ಇದ್ದೇನೆ ರೈತ ಬಾಂಧವರು ಅಂದ್ರೆ, ನಾವು ಹೊರಗಡೆ ಕಮರ್ಷಿಯಲ್ ಆಗಿ ನಾವು ಖರೀದಿ ಮಾಡೋದಕ್ಕಿಂತ ನಿಮ್ಮ ಅಗ್ರಿಕಲ್ಚರ್ ಬೈ ಪ್ರಾಡಕ್ಟ್ಸ್, ಕೃಷಿ ನಾವು ಕಟಾವಾದ ಮೇಲೆ ಉಳಿದಂತ ಪದಾರ್ಥಗಳನ್ನ ಇರ್ತಾವ, ಅದ್ರ ಮುಖಾಂತರನೇ ನಾವು ಈ ದಾಣೆ ಮಿಶ್ರಣ ತಯಾರಿಕೆ ಮಾಡಿಕೊಳ್ಬಹುದು. ಏನ್ ಬೆಳಿಬೇಕಾಗುತ್ತೆ, ಮೆಕ್ಕೆಜೋಳ ನುಚ್ಚು ಬೇಕಾಗುತ್ತೆ, ಮೆಕ್ಕೆಜೋಳ ಬೆಳ್ಕೊಂಡ್ಬಿಟ್ರೆ ನುಚ್ಚು ಮಾಡಬಹುದು. ನಾವು ಗೋಧಿ ಇರಲ ಮಾತ್ರ ತೊಗರಿ ನಾವು ಜಾಸ್ತಿ ಬೆಳಿತೀವಿ. ಆ ತೊಗರಿದು ಚುನ್ನಿ ಏನಿರ್ತದ, ಅದು ಒಡೆದದ್ದು ಆ ಪುಡಿ ಆಯ್ತು, ಅದನ್ನ ಗಿರಣಿಯಾಗಿ ಬಂದಿರ್ತ, ಅದನ್ನ ಇದು ಮಾಡೋದು ಎರಡು ಪದಾರ್ಥ. ಅದು ಹತ್ತಿ ಕಾಳು ಹಿಂಡಿ ಒಂದು ಅಥವಾ ಶೇಂಗಾ ತಂಡ ಅದೊಂದು ತರಬೇಕಾಗತ್ತೆ. ಆಮೇಲೆ ಉಪ್ಪು ನಮ್ಮಲ್ಲೇ ಇರ್ತದ, ಆಮೇಲೆ ಲವಣ ಮಿಶ್ರಣ ಅಂತಂದು ಅಂತವನ್ನೆಲ್ಲ ತಗೊಂಡ್ ಬಂದು ನಾವೇ ಮಿಶ್ರಣ ಮಾಡಿ 2.5 ಲೀಟರ್ ಹಾಲು ಕೊಡ್ತಾ ಇದ್ದ ಅಂದ್ರೆ 1 ಕೆಜಿ ನಾವು ತಿನ್ನಿಸಿಕೊಂಡು ಹೋಗ್ಬೋದು. ನಾವು ಅದು ಮಿಶ್ರಣ ಮಾಡಿದ ಮೇಲೆ ಆಗ್ಲೇ ತಿನ್ನಿಸಬಹುದು, ಸ್ವಲ್ಪ ದಿನ ಇಡಬೇಕು. ಇದನ್ನ ನಾನೇನ್ ಹೇಳಿದೇನು, 1 ಕ್ವಿಂಟಲ್ ನಾವು ತಯಾರು ಮಾಡಿ ಬಿಡ್ಬೇಕು. ನಾವು ಒಮ್ಮೆಲೆ ತಯಾರು ಮಾಡಿ ಇಡಬೇಕು, ದಿನ ಮಾಡಕ್ ಆಗೋದಿಲ್ಲ. 1 ಕ್ವಿಂಟಲ್ 2 ಕ್ವಿಂಟಲ್ ನಾವು ಒಂದು ಗುಣಚೀಲದಾಗ ಹಾಕಿ ತಯಾರು ಮಾಡಿ ಇಟ್ಕೋ. ನಾ ಇವತ್ತು ಬೆಳಿಗ್ಗೆ ಇವತ್ತಿನಾಗ ನಾವು ಒಂದು ಆಗಳಕ್ಕೆ ತಿನ್ನಿಸಬೇಕಾಗಿತ್ತಂದ್ರೆ ಸುಮಾರು 6 ಗಂಟೆಗೆ ನಾವು ಹಾಲು ಇಡ್ತಿರ್ತೀವಿ. ಇವತ್ತು 6 ಗಂಟೆ 5 ಗಂಟೆಗೆ ನಾವು 10 ಲೀಟರ್ ಹಾಲು ಇಡ್ತಾ ಇತ್ತು, 4 ಕೆಜಿ ಏನು ಪದಾರ್ಥಗಳನ್ನು ತಗೊಂಡು ನೀರಿನಾಗ ಹಾಕಿ ನೆನ್ನಿಡಬೇಕು. ಅದನ್ನ ನೆನ್ನಿಡಬೇಕು ಒಂದು 1/2 ಗಂಟೆ ತಾಸು ಆಗ ತಕ್ಷಣ ಅದೇನಾಗುತ್ತ, ಅದು ಆಗಳ ಇಷ್ಟಪಟ್ಟು ತಿಂತದ, ತಿನ್ಲಿಕ್ಕೂ ಸುಲಭ ಆಗ್ತದೆ, ಇಷ್ಟಪಡ್ತದೆ ಅದು.